of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. ರೈತ ಮಿತ್ರರೇ, ಈಗ ಕೃಷಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ಕುರಿತು ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೀಟ ತಜ್ಞರಾಗಿರುವ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರಿದ್ದಾರೆ. ಅವರಿವತ್ತು ಕೃಷಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ವಿಷಯವಾಗಿ ತಮಗೆ ಕೆಲವೊಂದು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಎಷ್ಟು ಅಂತೀರಿ? ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಅಂತ ಅಂದಾಗ ಇದು ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಂತಂದ್ರೆ, ಈ ಕೃಷಿ ಬೆಳೆಗಳನ್ನು ಬೆಳಿಬೇಕಾದ ರೈತರು ಎಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರು ಕೂಡ, ಎಲ್ಲ ಥರದ ಗೊಬ್ಬರ ನೀರು ಎಲ್ಲದನ್ನು ನಿರ್ವಹಣೆ ಮಾಡಿದಾಗ್ಲೂ ಕೂಡ ಈ ಬೆಳೆಗಳ ಒಂದು ಇಳುವರಿ ಗಣನೀಯವಾಗಿ ಕುಂಠಿತ ಆಗ್ತಕ್ಕಂಥದ್ದು ನಾವೆಲ್ಲ ನೋಡ್ತಿರ್ತೇವೆ. ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಏನಂತಂದರೆ, ಇವತ್ತು ಈ ಒಂದು ವಾತಾವರಣದಲ್ಲಿ ಆಗಿರತಕ್ಕಂಥ ಏನು ವೈಪರೀತ್ಯ ಇದೆ, ಈ ಒಂದು ವೈಪರೀತ್ಯದಿಂದ ಇವತ್ತು ಬೆಳೆಗಳಲ್ಲಿ ಹಲವಾರು ತರಹದಂಥ ಕೀಟಗಳ ಒಂದು ಬಾಧೆ ಉಂಟಾಗ್ತಾ ಇದೆ. ಈ ಒಂದು ಸಮಸ್ಯೆಗೆ ಇವತ್ತು ರೈತರು ಏನು ಮಾಡ್ತಾರೆ ಅಂದರೆ, ಹಲವಾರು ಔಷಧಿಗಳನ್ನು ಖರ್ಚು ಮಾಡಿ ಹಲವಾರು ರೀತಿಯಲ್ಲಿ ಉಪಯೋಗ ಮಾಡಿ ಬೆಳೆಗಳ ಮೇಲೆ ಸಿಂಪಡಣೆ ಮಾಡೋದ್ರ ಜೊತೆಗೆ ಅಧಿಕ ಒಂದು ಖರ್ಚನ್ನು ಕೂಡ ಮಾಡ್ತಿದ್ದಾರೆ. ಈ ಒಂದು ಸಮಸ್ಯೆಗೆ ಏನಾಗಿದೆ ಅಂದರೆ, ಇವತ್ತು ಅವರ ಖರ್ಚು ಜಾಸ್ತಿ ಆಗಿ ಒಂದು ನಿವ್ವಳ ಲಾಭವನ್ನು ನೋಡಿದಾಗ ತುಂಬ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಹೀಗಾಗಿ ಒಂದು ಸಮಗ್ರ ಕೃಷಿ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿ ಯಾವುದೋ ಒಂದು ಬೆಳೆಗಳಲ್ಲಿ ಅನುಸರಿಸ್ತಕ್ಕಂಥದ್ದು ತುಂಬಾನೇ ಒಂದು ಮಹತ್ವವಾದಂಥ ಒಂದು ಕಾರ್ಯ ಅಂತ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಮಗ್ರ ಕೀಟ ನಿರ್ವಹಣೆಯ ವಿಧಾನಗಳು ಯಾವ್ಯಾವ ಅಂತೀರಿ ಡಾಕ್ಟರ್? ಒಳ್ಳೆಯದೀಗ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಹಲವಾರು ವಿಧಾನಗಳನ್ನು ನಾವು ನೋಡ್ತೇವೆ. ಅಂದರೆ ರೈತರು ತಮ್ಮ ಒಂದು ಬೆಳೆಯನ್ನು ಯಾವ ಬೆಳೆಯನ್ನು ಬೆಳೆದಿದ್ದಾರೆ ಮತ್ತು ಆ ಬೆಳೆಯಲ್ಲಿ ಆ ಬೆಳೆಯ ಒಂದು ಪರಿಸ್ಥಿತಿ ಏನಿದೆ ಅಂದರೆ ಕ್ರಾಪ್ ಕಂಡೀಷನ್ ಅಥವಾ ಕ್ರಾಪದ ಒಂದು ಪರಿಸರ ಅದು ಭಾಳ ಮುಖ್ಯವಾಗುತ್ತೆ. ಮತ್ತು ಬೆಳೆ ಪರಿಸರ ಅದು ಯಾವ ರೀತಿ ಅದನ್ನು ನೋಡಿಕೊಂಡು ಅದರದೇ ಆದಂಥ ಯೋಜನೆಗಳನ್ನು ರೈತರು ಹಾಕಿಕೊಳ್ಬೇಕಾಗುತ್ತೆ. ಅಂದರೆ ಈಗ ಒಂದು ಶೇಂಗಾ ಬೆಳೀತಾರಪ್ಪ ಅಂದರೆ ಆ ಶೇಂಗಾದಲ್ಲಿ ಬರ್ತಕ್ಕಂಥ ಕೀಟಗಳು ಯಾವುವು ಮತ್ತು ಅದಕ್ಕೆ ನಾವು ಯಾವ ರೀತಿ ಒಂದು ನಿರ್ವಹಣೆ ಕ್ರಮ ಅನುಸರಿಸ್ಬೇಕು ಅನ್ನೋಂಥ ಯೋಜನೆಗಳನ್ನು ಹಾಕಬೇಕಾಗುತ್ತೆ. ಅದೇ ರೀತಿಗೆ ಬೇರೆ ಬೇರೆ ಬೆಳೆಯನ್ನು ಯಾವ ಬೆಳೀತಾರೆ ಅದರದೇ ಆದಂಥ ಯೋಜನೆಗಳನ್ನು ಅವರು ಫಸ್ಟ್ ಅವರು ಬೆಳೆಸ್ಕೋಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ಅವರು ನಿರ್ವಹಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನೋಡಬೇಕಾದಂಥ ಅಥವಾ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ಆದಾಯ ಮತ್ತು ವೆಚ್ಚ ಅದು ಎರಡನ್ನ ತಾವು ಗಣನೆ ತಗೋಬೇಕಾಗುತ್ತೆ. ಅಂದರೆ ಎಷ್ಟು ಖರ್ಚು ಮಾಡ್ತಾ ಇದ್ದೇವೆ ನಾವು ಬೆಳೆ ಮೇಲೆ, ಅದರಿಂದ ಆದಾಯ ಏನು ಬರುತ್ತೆ ಅನ್ನೋದನ್ನು ಕೂಡ ಅವರು ಗಮನಿಸಬೇಕಾಗುತ್ತೆ. ಅಂದರೆ ಕಾಸ್ಟ್ ಬೆನಿಫಿಟ್ ರೇಷಿಯೋ ಅಂತ ಹೇಳ್ತೇವೆ ನಾವು, ಅದನ್ನು ಅವರು ಗಮನಿಸಬೇಕು. ಅದಾದಮೇಲೆ ಈ ಕೀಟಗಳ ಹಾನಿಯನ್ನು ಎಷ್ಟರ ಮಟ್ಟಿಗೆ ನಮ್ಮ ಬೆಳೆ ತಡೆಯತಕ್ಕಂಥ ಶಕ್ತಿ ಇದೆ ಅನ್ನೋದನ್ನು ಕೂಡ ಅವರು ನೋಡ್ಬೇಕು. ಅಂದರೆ ರೈತರು ಏನು ಮಾಡ್ತಾರೆ ಅಂತಂದರೆ, ಇವತ್ತು ಎಲ್ಲೋ ಒಂದು ಚುಕ್ಕೆ ಬಿತ್ತಪ್ಪ ಅಂದ್ಕೊಳ್ಳಿ ಅದಕ್ಕೆ ಹೋಗಿ ಸಾವಿರಾರು ರೂಪಾಯಿ ಗಂಟಲೆ ಔಷಧಿ ತಂದು ಹೊಡೆಯತಕ್ಕಂಥದ್ದು, ಎಲ್ಲೋ ಒಂದು ಹುಳು ಕಂಡು ಕೂಡಲೇ ಒಂದು ಸಣ್ಣ ಒಂದು ರಂಧ್ರ ಎಲೆಯ ಮೇಲೆ ಕಂಡಿತಪ್ಪ ಅಂದ್ಕೊಳ್ಳೆ ಅದಕ್ಕೇ ಅವರು ಸಾವಿರಾರು ರೂಪಾಯಿದ ಒಂದು ಔಷಧಿನ ಖರ್ಚು ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಇದು ಏನಾಗುತ್ತೆ ಅಂತಂದರೆ, ಇದು ಒಂದು ಉತ್ತಮವಾದಂಥ ಕ್ರಮ ಅಲ್ಲ. ಅಲ್ಲಿ ಏನಾಗುತ್ತೆ, ಒಂದು ಬೆಳೆ ಮೇಲೆ ಬರ್ತಕ್ಕಂಥ ಕೀಟ ಅದು ಆರ್ಥಿಕವಾಗಿ ಹಾನಿ ಮಾಡುತ್ತೋ ಇಲ್ಲ ಅಂತಂದ್ರೆ ನೋಡ್ಬೇಕಾಗತ್ತೆ ನಾವು. ಅದಕ್ಕೆ ನಾವು ಏನ್ ಹೇಳ್ತೇವೆ, ಆರ್ಥಿಕ ಹಾನಿ ಮಟ್ಟ ಅಂತ ಕರಿತೀವಿ. ಅಂದ್ರೆ ಯಾವ ಬೆಳೆಯಲ್ಲಿ ಯಾವ ಕೀಟ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಆ ಬೆಳೆ ಹಾನಿ ಆಗುತ್ತೆ ಆರ್ಥಿಕವಾಗಿ ಅನ್ನೋದನ್ನು ಬೇಕಾಗುತ್ತೆ. ಅದನ್ನ ನಾವು ವೈಜ್ಞಾನಿಕವಾಗಿ ನಿರ್ಧಾರ ಮಾಡಿರ್ತೇವೆ, ಅದನ್ನ ರೈತರು ಕೇಳಿ ತಿಳ್ಕೋಬೇಕಾಗತ್ತೆ. ಆಮೇಲೆ ಈ ಕೀಟವನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದಂದ್ರೆ ನಾಶ ಮಾಡ್ತಕ್ಕಂತ ಕ್ರಮ ಮಾಡಬಾರ್ದು. ರೈತರು ಏನ್ ಮಾಡ್ತಾರೆ, ಒಂದು ಕೀಟ ಕಂಡ್ರು ಕೂಡ ಹಲವಾರು ಔಷಧಿಗಳು ನೋಡಿದ್ರು ಅದನ್ನ ನಾಶ ಮಾಡಕ್ ನೋಡ್ತಾರೆ. ಅದು ಒಳ್ಳೆ ಪದ್ಧತಿ ಅಲ್ಲ. ಕೀಟ ಇರಬೇಕು, ಎಷ್ಟು ಇರಬೇಕಪ್ಪ ಅಂದ್ರೆ ನಮ್ಮ ಬೆಳೆಯಲ್ಲಿ ಅದರಿಂದ ಆರ್ಥಿಕವಾಗಿ ಹಾನಿ ಆಗಬಾರ್ದು. ಆ ಒಂದು ರೀತಿಯಲ್ಲಿ ಆ ಕೀಟ ಇತ್ತಪ್ಪ ಅಂದ್ರೆ ಅದು ಏನು ತೊಂದರೆ ಕೊಡಲ್ಲ, ಮತ್ತು ಅದು ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ ಕೂಡ ಹೌದು ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಪರಿಸರದಲ್ಲಿ ಆ ಕೀಟವನ್ನ ನೆಚ್ಚಿಕೊಂಡು ಅದನ್ನ ತಿಂದು ಬದುಕ್ತಕ್ಕಂಥ ಹಲವಾರು ವಿಧನಾದಂಥ ಒಂದು ಕೀಟಗಳು ಬೇರೆ ಒಂದು ಜೀವಿಗಳು ಕೂಡ ಆ ಒಂದು ಪರಿಸರದಲ್ಲಿರ್ತವೆ. ಹಾಗಾಗಿ ಆ ಒಂದು ಬೆಳೆಯ ಮೇಲೆ ಯಾವ್ಯಾವ ಕೀಟಗಳಿದೆ ಇದಾವೆ ಅವನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದನ್ನ ರೈತರು ಹೋಗಬಾರದು. ಆಮೇಲೆ ಉಪಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದು ಕೂಡ ಅವರು ಅಂದರೆ ಟೈಮ್ ಆಫ್ ಸ್ಪ್ರೇ ಅಥವಾ ಅಪ್ಲಿಕೇಶನ್ ಏನು ಕರಿತೇವೆ ಅದನ್ನು ಕೊಡಬಾ ಒಂದು ವಿಚಾರ ಇಟ್ಕೋಬೇಕಾಗತ್ತೆ. ಇದೆಲ್ಲ ಆದ ಮೇಲೆ ನಾವು ಯಾವ ವಿಧಾನಗಳಿದಾವ ಅಂತ ತಾವೇನು ಕೇಳಿದ್ರಲ್ಲ, ಆ ವಿಧಾನ ಬಗ್ಗೆ ಹೇಳ್ಬೇಕಂತಂದ್ರೆ ಹಲವಾರು ವಿಧಾನಗಳನ್ನ ಹೇಳ್ಬೋದು. ಅಂದ್ರೆ ಒಂದು ಭೌತಿಕ ವಿಧಾನಗಳಂತ ಕರಿತೀವಿ ನಾವು. ಭೌತಿಕ ವಿಧಾನ ಅಂತಂದ್ರೆ ಈಗ ಬೆಳಕಿನ ಬೆಲೆ ಹಾಕುವಂಥದ್ದು. ಈಗ ಹೊಲದಲ್ಲಿ ಯಾವುದೋ ಒಂದು ಬೆಳೆ ಬೆಳೀತಾರಪ್ಪ ಅಂತಂದ್ರೆ, ಈಗ ಕಬ್ಬು ಬೆಳೆದಿರ್ಬೋದು, ಶೇಂಗಾ ಬೆಳೆಯಂತ ರೈತರು ಇರ್ಬೋದು, ಮೆಣಸಿನಕಾಯಿ ಬೆಳೆಯಂತ ರೈತರು ಇರ್ಬೋದು, ಅವರು ಆ ಒಂದು ಬೆಳೆಯಲ್ಲಿ ಮೊದಲದಾಗಿ ಒಂದು ಲೈಟ್ ಹಾಕ್ತಕ್ಕಂಥದ್ದು ಬೆಳಕಿನ ಬೆಲೆ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಬೆಳಕನ್ನ ಒಂದು ಲೈಟ್ ಅನ್ನ ಒಂದು ಹೊಲದಲ್ಲಿ ಹಾಕಿದಾಗ ಏನಾಗುತ್ತೆ, ಅದಕ್ಕೆ ಹಲವಾರು ತರದಂತ ಒಂದು ಕೀಟಗಳ ಒಂದು ಏನು ಪತಂಗಗಳು ಆಕರ್ಷಣೆ ಆಗ್ತಾವ ಆ ಒಂದು ಬೆಳಕಿಗೆ. ಅವುಗಳು ಬಂದು ಅಲ್ಲಿ ಆಕರ್ಷಣೆ ಆಗಿ ಒಂದು ಆ ಪಕ್ಕದಲ್ಲಿ ಏನಾದರೂ ಒಂದು ನೀರಿನ ಒಂದು ವ್ಯವಸ್ಥೆ ಮಾಡಿ ಅದರಲ್ಲಿ ಒಂದು ಸೀಮೆಎಣ್ಣೆ ಸ್ವಲ್ಪ ಏನಾರು ಹಾಕಿದ್ರೆ ಅದರಲ್ಲೆಲ್ಲ ಬಿದ್ದು ಸಾಯ್ತವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈ ಭತ್ತದಲ್ಲಿ ಬರ್ತಕ್ಕಂಥ ಕಾಂಡಕೊರೆ ಹುಳ ಇರ್ಬೋದು, ಶೇಂಗಾದಲ್ಲಿ ಬರ್ತಕ್ಕಂಥ ಸುರುಳಿ ಪೂಚಿ ಇರ್ಬೋದು, ಮತ್ತೆ ತೆಂಗಿನ ಒಂದು ಗಿಡದಲ್ಲಿ ಬರ್ತಕ್ಕಂಥ ರೈನೋಸರಸ್ ದುಂಬಿ ಇರ್ಬೋದು, ಹತ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ತರನಾದಂಥ ಕಾಯಿ ಕೊರಕಗಳು ಇರ್ಬೋದು, ಈ ತರ ಏನದವಲ್ಲ ಅವು ಆ ಒಂದು ಬೆಳಕಿಗೆ ಆಕರ್ಷಣೆ ಆಗಿ ಬೀಳ್ತವೆ. ಇದಕ್ಕೆ ನಾವು ಬೆಳಕಿನ ಬಲೆಗಳು ಅಂತ ಅದನ್ನು ಹೇಳ್ತೇವೆ, ಅದನ್ನು ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ಅಂತಂದ್ರೆ ಯಾಂತ್ರಿಕ ವಿಧಾನಗಳು ಅಂತ ಕರಿತೀವಿ. ಯಾಂತ್ರಿಕ ವಿಧಾನ ಅಂತಂದ್ರೆ ಆ ಒಂದು ರೈತ ಸ್ವತಃ ತಾನೇ ತನ್ನ ಕೈಯಾರೆ ಕೈ ಮುಟ್ಟಿ ಆ ಕೀಟ ನಿರ್ವಹಣೆ ಮಾಡೋದು. ಅಂದ್ರೆ ಈಗ ಅಲ್ಲಿ ಕೀಟದ ಗುಂಪು ಇರ್ತದೆ, ಸಂತತಿ ಇರ್ತದೆ, ಅಥವಾ ಕೀಟದ ಒಂದು ಮೊಟ್ಟೆಯ ಒಂದು ಗುಂಪು ಇರುತ್ತೆ, ಅದನ್ನ ಅವರೇ ಸ್ವತಃ ಹೋಗಿ ಅದನ್ನ ಚೀಟ್ ಹಾಕ್ಬಿಡೋದು. ಚೀಟ್ ಹಾಕಿ ಏನ್ ಮಾಡೋದು, ಅದನ್ನ ಒಂದು ಕೆಳಗೆ ಮಣ್ಣಲ್ಲಿ ಹಾಕಿ ಹೊಸಕಿ ಹಾಕ್ಬಿಡೋದು. ಈ ರೀತಿ ಗುಂಪಾಗಿರ್ತಕ್ಕಂಥ ಮೊಟ್ಟೆಗಳನ್ನ ಚಿಕ್ಕ ಚಿಕ್ಕ ಮರಿಗಳ ಗುಂಪನ್ನ ತೆಗೆದು ಹಾಕ್ತಕ್ಕಂಥದ್ದನ್ನ ಮಾಡೋದು ಅದು ಯಾಂತ್ರಿಕ ವಿಧಾನ ಅಂತ ನಾವು ಕರಿತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಉದಾಹರಣೆಗೆ ತಮಗೆ ಹೇಳ್ಬೇಕಂತಂದ್ರೆ, ಈಗ ಬದನೆಯಲ್ಲಿ ನಾವು ಕಾಯಿ ಮತ್ತು ಟೊಂಗೆ ಕೊರಕ ಅಂತ ಕರಿತೀವಿ, ಅದರ ತುದಿಯಲ್ಲಿರ್ತಕ್ಕಂಥ ಕೀಟನ ಕಟ್ ಮಾಡಿ ಹಾಕಿಬಿಡಬಹುದು. ಆಮೇಲೆ ಶೇಂಗಾದಲ್ಲಿ ಬರ್ತಕ್ಕಂಥ ಈಗ ಕಪ್ಪು ತಲೆ ಕಂಬಳುಗಳು ಅಂತ ಕರಿತೀವಿ, ಅದನ್ನ ಮಾಡಬಹುದು. ಆಮೇಲೆ ಈ ಸೂರ್ಯಕಾಂತಿ ಬೆಳೀತಿರ್ತಾರ, ಅಲ್ಲಿ ಸ್ಪೋಡಾಪ್ಟರ್ ಅಂತಕ್ಕಂಥ ಒಂದು ಹುಳ ಬರುತ್ತೆ, ಅದು ಗುಂಪಾಗಿ ಮಾಡಿರುತ್ತೆ, ಆ ಗುಂಪನ್ನ ತೆಗೆದು ಹಾಕ್ಬಿಡ್ಬೋದು. ಈ ತರ ಎಲ್ಲಿ ಒಂದು ಗುಂಪಾಗಿ ಇರ್ತವೆ ಅಂತ ಒಂದು ಕೀಟಗಳನ್ನ ಅವರು ನಾಶ ಮಾಡೋದು ಒಂದು ಅದೊಂದು ಪದ್ಧತಿ ಇರುತ್ತೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈಗ ಮಾವಿನ ಗಿಡ ಬೆಳೆದಿರ್ತಾರೆ, ಮಾವಿನ ತೋಟ ಹಾಕಿರ್ತಾರೆ, ಮಾವಿನ ತೋಟದಲ್ಲಿ ಕೆಲವೊಂದು ಹಾನಿ ಮಾಡ್ತಕ್ಕಂಥ ಕೀಟಗಳು, ರಸ ಇರತಕ್ಕಂಥ ಕೀಟಗಳು, ಅದಕ್ಕೆ ನಾವು ಏನು ಮೇಲೆ ಬಗ್ಗೆ ಅಂತ ಕರಿತೀವಿ, ಅವೇನು ಮಾಡ್ತವೆ ಅವು ಮೇಲ್ಗಡೆ ಹೋಗಿ ಆ ಬಡ್ಡೆಯಿಂದ ಮೇಲೆ ಏರಿ ಹೋಗಿ ರಸ ಏರಿ ಗಿಡನ ನಿಸ್ತೇಜ ಮಾಡ್ತಿರ್ತವೆ. ಅದಕ್ಕೆ ಏನು ಮಾಡ್ಬೋದು, ಅವರು ಒಂದು ತಗಡನ್ನ ಬಡಿತಕ್ಕಂಥದ್ದು ಸುತ್ತಲೂ, ಅಥವಾ ಅದಕ್ಕೆ ಒಂದು ಗ್ರೀಸ್ ಅನ್ನ ಸವರತಕ್ಕಂಥ, ಅಂದ್ರೆ ಅದು ಮೇಲೆ ಹತ್ತಿ ಹೋಗ್ಬಾರ್ದು ಬಡ್ಡೆಯಲ್ಲಿ, ಆ ಮರದ ಟೊಂಗಿ ಕುಂಟ ಹತ್ತಿ ಹೋಗ್ಬಾರ್ದು. ಆ ರೀತಿಯಲ್ಲಿ ಒಂದು ಎಣ್ಣೆನ ಅಥವಾ ಏನಾದರೂ ಗ್ರೀಸ್ ಅನ್ನ ಸವರತಕ್ಕಂಥದ್ದು. ಆಮೇಲೆ ತೆಂಗಿನಲ್ಲಿ ಕೂಡ ಅದೇ ತರ ಒಂದು ಸುತ್ತಲೂ ಒಂದು ತಗಡಿನ ಒಂದು ಅಳವಡಿಸ್ತಕ್ಕಂಥದ್ದು. ಆಮೇಲೆ ಕೆಲವೊಮ್ಮೆ ಅಂಟಿನ ಬಲೆಗಳನ್ನು ಕೂಡ ಹಾಕ್ಬೋದು, ಈಗ ಬಿಳಿ ನೋಣ ಮತ್ತೆ ಹಸಿರು ಜಿಗಿಗಳು ಮತ್ತೆ ಇದು ಥ್ರಿಪ್ಸ್ ಅಂತಕ್ಕಂಥ ನುಸಿ ಇವೆಲ್ಲ ಏನು ಬರ್ತಾವಲ್ಲ, ಇವುಗಳನ್ನ ಒಂದು ಹಳದಿ ಒಂದು ಅಂಟು ಬಲೆಯನ್ನು ಹಾಕಿದ್ರಿಂದ ಅವೇನಾಗ್ತಾವ ಅದಕ್ಕೆ ಬಂದು ಆ ಅಂಟಿಗೆಂಡು ಅಲ್ಲೇ ಸಿಕ್ಕೊಂಡು ಸಾಯ್ತವೆ. ಈ ರೀತಿಯೂ ಕೂಡ ಇಂಥ ರಸ ಇರ ಕೀಟಗಳಿಗೆ ಅಳವಡಿಸ್ಬೋದು. ಮತ್ತೆ ಈ ರೀತಿಯಲ್ಲಿ ಹಲವಾರು ಈಗ ಭತ್ತ ನಾಟಿ ಮಾಡ್ತಿರ್ತಾರೆ, ಭತ್ತ ನಾಟಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಕಾಂಡ ಕೊರಕ ಬರುತ್ತೆ, ಆ ಕಾಂಡ ಕೊರಕ ಏನಾಗುತ್ತೆ ತುದಿಯಲ್ಲಿ ಮೊಟ್ಟೆ ಇಡುತ್ತೆ. ಸೊ ಅದಕ್ಕೆ ಭತ್ತ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ತುದಿ ಎಲೆಗಳನ್ನ ಚಿವುಟಿ ನಾಟಿ ಮಾಡತಕ್ಕಂಥದ್ದು. ಅಲ್ಲಿ ಏನಾಗುತ್ತೆ, ತುದಿ ಎಲೆಗಳನ್ನ ಚಿವುಟಿ ನಾಟಿ ಮಾಡಿದಾಗ ಆ ಒಂದು ಕೀಟ ಆ ತುದಿಯಲ್ಲಿ ಅದಕ್ಕೆ ಮೊಟ್ಟೆ ಇಡಲಿಕ್ಕೆ ಆಸ್ಪದ ಆಗೋದಿಲ್ಲ. ಸೊ ಏನಾಗುತ್ತೆ, ಅದು ಮೊಟ್ಟೆ ಇಡೋದನ್ನ ಅದು ತಪ್ಪಿಸ್ತದೆ. ಈ ರೀತಿಯಲ್ಲಿ ಏನಾಗ್ಬೋದು, ಕೆಲವೊಂದು ಯಾಂತ್ರಿಕ ವಿಧಾನಗಳಲ್ಲಿ ಅಳವಡಿಸಲಿಕ್ಕೆ ಹಲವಾರು ಅವಕಾಶಗಳಿದೆ. ಮತ್ತು ಅದಲ್ಲದೇ ಕೆಲವೊಂದು ಬೇಸಾಯ ಕ್ರಮಗಳನ್ನು ಕೂಡ ರೈತರು ಅಳವಡಿಸ್ಬೋದು. ಬೇಸಾಯ ಕ್ರಮಗಳಂತಂದ್ರೆ ಸಾಗುವಳಿ ಪದ್ಧತಿಗಳು, ಅವರು ಮಾಡ್ತಕ್ಕಂಥ ಸಾಗುವಳಿ ಕ್ರಮದಲ್ಲೇ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಏನಾಗುತ್ತೆ, ಖರ್ಚು ಬರೋದಿಲ್ಲ, ಅದಕ್ಕಾಗಿನೇ ಹೆಚ್ಚು ಸಮಯ ಬರೋದಿಲ್ಲ, ಅದಕ್ಕಾಗಿನೇ ವಿಶೇಷವಾಗಿ ಖರ್ಚು ಮಾಡ್ತಕ್ಕಂಥ ಇರೋದಿಲ್ಲ, ಮಾಡುವಂಥ ಪದ್ಧತಿಗಳನ್ನೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಏನಾಗುತ್ತೆ, ಅಲ್ಲಿ ಅವ್ರಿಗೇನಾಗುತ್ತೆ ಒಂದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಈಗ ಹೆಂಗೂ ಬಿತ್ತನೆ ಮಾಡ್ತಿರ್ತಾರೆ, ಮೊದಲನೇ ಅವ್ರು ಏನು ಮಾಡೋದು ಮಾಗಿ ಉಳುಮೆ ಅಂತ ಹೇಳ್ತೇವೆ ನಾವು. ಬೇಸಿಗೆಯಲ್ಲಿ ಆಳವಾದಂಥ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಮಣ್ಣಲ್ಲಿ ಇರತಕ್ಕಂಥ ಕೀಟಗಳ ಸಂತತಿ, ಕೋಶ ಇರ್ಬೋದು, ಮೊಟ್ಟೆ ಇರ್ಬೋದು, ಅವೇನಾಗ್ತವೆ ಬಿಸಿಲಿನ ಶಾಖಕ್ಕೆ ಬಿದ್ದು ಸಾಯ್ತವೆ. ಜೊತೆಗೆ ಕೊಕ್ಕರೆಗಳು ಇರ್ತಾವಲ್ಲ ಮತ್ತು ಅಥವಾ ಏನು ಪಕ್ಷಿಗಳು ಇರ್ತಾವೆ ಅವು ಕೂಡ ಆರಿಸ್ಕೊಂಡು ಸಾಯಿಸ್ತವೆ. ಈ ರೀತಿಯಲ್ಲಿ ಕೆಲವೊಂದು ಮಾಡ್ಬೋದು. ಆಮೇಲೆ ಕಬ್ಬಿನಲ್ಲಿ ಕೆಲವೊಂದು ಕಾಂಡ ಕೊರಕ ಅಂತ ಇರ್ತದೆ, ಅದನ್ನು ಕೂಡ ಆ ರೀತಿ ಮಾಡ್ಬೋದು. ಮತ್ತೆ ಜೋಳದಲ್ಲಿ ಸಾಮಾನ್ಯವಾಗಿ ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು. ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದಾಗುತ್ತೆ ಅದರಲ್ಲಿ ಒಂದು ಏನು ಹೇಳ್ತೇವೆ ನಾವು, ಸುಳಿ ಬೀಳ್ತಕ್ಕಂಥ ಸುಳಿ ನೋಡೋದ ಬಾಧೆ ಬರೋದಿಲ್ಲ. ಒಂದು ವೇಳೆ ಬರುತ್ತಪ್ಪ ಅಂತಂದ್ರೆ ಅದು ಬಂತಂತಂದ್ರೆ ಅದಕ್ಕೆ ಸ್ವಲ್ಪ ಏರು ಮಡಿಯನ್ನು ಹಾಕಿ ಹೊಡಿತಕ್ಕಂಥದ್ದು ಮಾಡ್ಬೋದು. ಆಮೇಲೆ ಕೆಲವೊಮ್ಮೆ ಏನು ಮಾಡ್ಬೋದು, ಈಗ ಕಾಂಡ ಕೊರಕ ಬರುತ್ತೆ, ಅದು ಭೂಮಿಯಿಂದ ಒಂದು ಅಥವಾ ಎರಡು ಇಂಚಿನ ಅಂತರದಲ್ಲಿ ಒಂದು ರಂಧ್ರವನ್ನು ಕೊರ್ಕೊಂಡು ಏನು ಮಾಡುತ್ತೆ, ಅದು ಒಳಗಡೆ ಹೋಗುತ್ತೆ. ಅದಕ್ಕೆ ಏನು ಮಾಡೋದು, ಏರು ಮಣ್ಣನ್ನು ಹೊಡೆದು ಸಾಲನ್ನು ಮಾಡಿಬಿಟ್ರೆ ಅದು ಮಣ್ಣು ಆ ಒಂದು ಬುಡಕ್ಕೆ ಬಂದು ಮಣ್ಣು ಬಿತ್ತಪ್ಪ ಅಂದ್ರೆ ಆ ಗಿಡದ ಬುಡಕ್ಕೆ ಅಂದರೆ ಬಡ್ಡೆಗೆ, ಅವಾಗ ಏನಾಗುತ್ತೆ ಆ ಒಂದು ಕೀಟ ಅಲ್ಲಿ ರಂಧ್ರವನ್ನು ಮಾಡಿ ಒಳಗಡೆ ಹೋಗ್ತಕ್ಕಂಥದ್ದನ್ನು ಸಾಧ್ಯ ಆಗೋದಿಲ್ಲ. ಈ ರೀತಿ ಏನು ಮಾಡೋದು, ಸಾಗಳ ಪದ್ಧತಿಯಿಂದ ಕೆಲವೊಂದು ಅಳವಡಿಸ್ಕೋಬಹುದು, ಅವಾಗ ಏನಾಗುತ್ತೆ ಕೀಟ ನಿರ್ವಹಣೆ ಸಾಧ್ಯ ಆಗುತ್ತೆ. ಮತ್ತು ಸಸಿಗಳ ಅಂತರ, ಈಗ ಏನಾಗುತ್ತೆ ಸಸಿಗಳ ಅಂತರವನ್ನು ಕೂಡ ಕೆಲವೊಮ್ಮೆ ನಾವು ಸರಿಯಾದ ಪ್ರಮಾಣದಲ್ಲಿ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಜೋಳದಾಗ ಸುಳಿ ನೋಣ ಬಿತ್ತಪ್ಪ ಅಂತಂದರೆ ಜೋಳ ಏನಾಗುತ್ತೆ, ಭಾಳಷ್ಟು ಅಂಗಲಾಗಿಬಿಡ್ತೈತಿ. ಅವಾಗ ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಿದರೆ ಏನಾಗುತ್ತೆ, ಮಳೆ ಬರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಬಿತ್ತನೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ರೈತರಿಗೆ. ಅವಾಗ ಏನಾಗುತ್ತೆ, ಸ್ವಲ್ಪ ಒತ್ತಾಗಿ ಬಿತ್ತನೆ ಮಾಡಿದರೆ ಅಲ್ಲಿ ಸಸಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಸ್ವಲ್ಪ ಕೀಟಗಳ ಬಾಧೆ ತುತ್ತಾದರೂ ಕೂಡ ಇರುವಂಥ ಸಸಿಗಳ ಸಂಖ್ಯೆ ಏನಾಗುತ್ತೆ, ಅವರಿಗೆ ಇಳುವರಿ ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ. ಈ ರೀತಿಯಲ್ಲಿ ಒಂದು ಸಸಿಗಳ ಸಂಖ್ಯೆಯನ್ನು ಕೂಡ ಅವರು ನೋಡ್ಕೋಬೋದು, ಅಂತರನ ನೋಡ್ಕೋಬೋದು. ಆಮೇಲೆ ಆಕರ್ಷಕ ಬೆಳೆ ಬೆಳೀತಕ್ಕಂಥದ್ದು ಅಂದರೆ ಕೆಲವೊಂದು ಬೆಳೆಗಳೇನಿರ್ತಾವಂದರೆ ನಾವು ಮೂಲ ಬೆಳೆಗಳ ಜೊತೆಗೆ ಆ ಬೆಳೆಗಳನ್ನು ಹಾಕಿದಾಗ ಆ ಬೆಳೆಗಳಿಗೆ ಆಕರ್ಷಣೆ ಆಗ್ತಾವೆ ಕೀಟಗಳು. ಆ ಆಕರ್ಷಣೆ ಆದಂಥ ಕೀಟಗಳನ್ನು ನಾವೇನು ಮಾಡ್ಬೋದು, ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ರೆ ಆ ಮೂಲ ಬೆಳೆ ಅಥವಾ ಮುಖ್ಯ ಬೆಳೆ ಏನಿರ್ತದೆ ಆ ಮುಖ್ಯ ಬೆಳೆಯನ್ನು ನಾವು ಕಾಪಾಡ್ಬೋದು. ಆವಾಗ ಏನಾಗುತ್ತೆ, ಆ ಮುಖ್ಯ ಬೆಳೆಯಲ್ಲಿ ಬರ್ತಕ್ಕಂಥ ಇಳುವರಿ ನಮಗೇನಾಗುತ್ತೆ, ಸರಾಸರಿ ಏನು ಬರಬೇಕಲ್ಲ ಅದು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗದಂಗೆ ಉತ್ತಮವಾದಂಥ ಇಳುವರಿ ಬರುತ್ತೆ. ಅಂದರೆ ಉದಾಹರಣೆ ತಮಗೇನಪ್ಪ ಅಂತಂದರೆ ಈಗ ಶೇಂಗಾ ಬಿತ್ತನೆ ಮಾಡ್ತಿರ್ತಾರೆ, ಅದರಲ್ಲಿ ತಂಬಾಕಿನ ಒಂದು ಕೀಡೆ ಸಮಸ್ಯೆ ಇರುತ್ತೆ. ಆವಾಗ ಔಡ್ಲನ ಬಿತ್ತನೆ ಮಾಡೋದು, ಔಡ್ಲನ ಜೊತೆಗೆ ಸಾಲಲ್ಲಿ ಒಂದು ಔಡ್ಲನ ಹಾಕಿದರೆ ಅದೇನಾಗುತ್ತೆ, ತಂಬಾಕಿನ ಕೀಡೆ ಸ್ಪೋಡಾಪ್ರ ಅಂತ ಕರಿತೀವಿ, ಅದು ಔಡ್ಲದ ಮೇಲೆ ಹೋಗಿ ಕುಂದಿರ್ತದೆ. ಆವಾಗ ಅದನ್ನು ನಿರ್ವಹಣೆ ಮಾಡ್ಬೋದು. ಆಮೇಲೆ ಆ ಸಾಲು ಅಂತರ್ ಬೆಳೆಯಾಗಿ ನಾವೇನು ಮಾಡ್ಬೋದು, ಅಲಸಂದಿ ಹಾಕ್ಬೋದು. ಅಲಸಂದಿ ಹಾಕಿದಾಗ ಏನಾಗುತ್ತೆ, ರಸಹರಿ ಕೀಟಗಳು, ಈಗ ಕೆಲವೊಂದು ರಸಹರಿ ಕೀಟಗಳಂತ ಥ್ರಿಪ್ಸ್ ನುಸಿ ಇರ್ಬೋದು ಅಥವಾ ಆಫಿಡ್ಸ್ ಇರ್ಬೋದು, ಅವೆಲ್ಲ ಮಾಡ್ತಾವೆ ಅಂದರೆ ಏನು ಅಂತ ಕರಿತೀವಿ, ಇವು ಬಂದು ಅಲಸಂದಿ ಮೇಲೆ ಕುಂದಿರ್ತಾವೆ. ಆವಾಗ ಏನಾಗುತ್ತೆ, ಅಲಸಂದಿ ಒಂದು ಸಾಲ ನಾವು ನಿರ್ವಹಣೆ ಮಾಡಿದ್ರೆ ಶೇಂಗಾಕ್ಕೇನು ಸಿಂಪಡಣೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಅಲಸಂದಿ ಸಾಲಿಗೊಂದ್ಸರಿ ಅದಕ್ಕೆ ಅಷ್ಟೇ ಸಿಂಪಡಣೆ ಮಾಡಿದ್ರೆ ಅದರ ಒಂದು ನಿರ್ವಹಣೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಆಕರ್ಷಕ ಬೆಳೆಗಳನ್ನು ಮಾಡ್ಕೋಬೋದು. ಮತ್ತು ಎಲೆಕೋಸು ಹೂಕೋಸು ಇವುಗಳನ್ನೇನು ಹಾಕಿರ್ತಾರೆ ಅಂಥ ಸಂದರ್ಭದಲ್ಲಿ ಅವಕ್ಕೆ ಆ ಡಿ ಬಿ ಎಮ್ ಅಂತ ಕರಿತೇವೆ, ಅಂದರೆ ಡೈಮಂಡ್ ಬ್ಯಾಕ್ ಮಾತ್ ಅಂತ ಕರಿತೇವೆ, ವಜ್ರಬೆನ್ನಿನ ಕೀಟ ಅಂತ. ಅದೇನಾರ ಬರುವಂಥ ಸಾಧ್ಯತೆ ಇದ್ದಾಗ ಸಾಸಿವೆಯನ್ನು ಒಂದು ಬಲೆ ಬೆಳೆಯಾಗಿ ಬೆಳ್ಕೋಬೋದು. ಅಂದರೆ ಅಲ್ಲಲ್ಲೇ ಒಂದು ಬಿತ್ತನೆ ಮಾಡಿದ್ರೆ ಆ ಕೀಟ ಅದಕ್ಕೆ ಬಂದು ಅಂಟುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಟೊಮೆಟೋದಲ್ಲಿ ಬಿಳಿ ನೋಣ ಏನಾರು ಬಂತಪ್ಪ ಅಂದರೆ ಆ ಕುಂಬಳ ಜಾತಿ ಯಾವುದರ ಬಳ್ಳಿಗಳನ್ನು ಹಾಕೋದ್ರಿಂದ ಅದು ಟೊಮೆಟೋವನ್ನು ಬಿಟ್ಟು ಕುಂಬಳ ಜಾತಿ ಬಳ್ಳಿ ಮೇಲೆ ಕುಂದಿರ್ತದೆ. ಈ ರೀತಿ ಒಂದು ಹೆಚ್ಚು ಆ ಬೆಳೆಗೆ ನಾವು ಯಾವ ಬೆಳೆಯನ್ನು ಬೆಳಿತೀವಿ ಆ ಬೆಳೆಗಿಂತ ಆಕರ್ಷಣೆ ಆಗಿರ್ತಕ್ಕಂಥ ಬೇರೆ ಆಕರ್ಷಕ ಬೆಳೆನ ಹಾಕೋದ್ರಿಂದ ನಾವೇನಾಗುತ್ತೆ, ಬೇರೆ ಮುಖ್ಯ ಬೆಳೆನ ಕಾಪಾಡ್ಬೋದು. ಇದು ಆಕರ್ಷಕ ಬೆಳೆ ಹಾಕ್ತಕ್ಕಂಥದ್ದು. ಇನ್ನೊಂದು ಅಂತರ್ ಬೆಳೆ ಬೆಳೆಯೋದು. ಅಂತರ್ ಬೆಳೆ ಬೆಳೆದು ಅಂತಂದರೆ ಆ ಒಂದು ನಾವು ಮುಖ್ಯ ಬೆಳೆ ಜೊತೆಗೆ ಇನ್ನೊಂದು ಬೆಳೆಯನ್ನು ಒಂದು ಬೇರೆ ಸಮನಾದಂಥ ಒಂದು ಅಂತರದಲ್ಲಿ ಒಂದು ಸಾಲಿಗೆ ಎರಡು ಸಾಲು ಅಥವಾ 10 ಸಾಲಿಗೆ 1 ಸಾಲು ಈ ರೀತಿ ಬೇರೆ ಬೇರೆ ಒಂದು ಅನುಪಾತದಲ್ಲಿ ಒಂದು ಬೆಳೆಯನ್ನು ಅಂತರ ಬೆಳೆ ಬೆಳೆದ್ರಿಂದ ಅಲ್ಲಿನೂ ಕೂಡ ನಾವು ಹೆಚ್ಚು ಒಂದು ಕೀಟನ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದು ಈ ದಿಶೆಯಲ್ಲಿ ಹೇಳಬೇಕಂತಂದರೆ ಈ ಶೇಂಗಾ ಜೊತೆಗೆ ನವಣೆ ಹಾಕ್ತಕ್ಕಂಥದ್ದು, ಹತ್ತಿ ಜೊತೆಗೆ ಶೇಂಗಾ ಹಾಕ್ತಕ್ಕಂಥದ್ದು, ಜೋಳ ಜೊತೆಗೆ ತೊಗರಿ ಹಾಕ್ತಕ್ಕಂಥದ್ದು, ಸೋಯಾ ಅವರೆ ಜೊತೆಗೆ ತೊಗರಿ ಹಾಕ್ತಕ್ಕಂಥದ್ದು, ಕಡಲೆ ಜೊತೆಗೆ ಕೊತ್ತಂಬರಿ ಹಾಕ್ತಕ್ಕಂಥದ್ದು, ಟೊಮೆಟೊ ಜೊತೆಗೆ ಎಲೆಕೋಸು ಹಾಕ್ತಕ್ಕಂಥದ್ದು, ಇವು ಏನಪ್ಪ ಅಂದರೆ ಇವು ಅಂತರ ಬೆಳೆ ಪದ್ಧತಿಗಳು. ಈ ರೀತಿ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ನಮಗೆ ಆ ಒಂದು ಬೆಳೆನ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಗಡಿ ಬೆಳೆಗಳಂತ ಕರಿತೀವಿ, ಅಂದರೆ ಬಾರ್ಡರ್ ಕ್ರಾಪ್ಸ್. ಅಂದರೆ ಆ ಒಂದು ಹೊಲದ ಸುತ್ತಲೂ ನಾವೇನು ಮಾಡೋದಂದ್ರೆ ಬೇರೆ ಒಂದು ಬೆಳೆಗಳನ್ನು ಸುತ್ತಲೂ ಹಾಕೊಳ್ಳೋದು. ಅಂದರೆ ಈಗ ಮುಖ್ಯವಾಗಿ ಉಳ್ಳಾಗಡ್ಡಿ, ಆಮೇಲೆ ಹತ್ತಿ, ಇದ್ರ ಸುತ್ತಲೂ ನಾವು ಮೆಕ್ಕೆಜೋಳ, ಸಜ್ಜೆ ಇಂಥವನ್ನು ಹಾಕಿ 3 ಅಥವಾ 4 ಸಾಲು ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ, ಥ್ರಿಪ್ಸ್ ನುಸಿ, ಮೈಟ್ ನುಸಿ ಇವೆಲ್ಲನೂ ಬರೋದು ಏನಾಗುತ್ತೆ, ನಮಗೆ ತಡಿತೈತೆ. ಆವಾಗ ಕೆಲವೊಂದು ಸರಿ ಏನಾಗುತ್ತೆ, ಆ ಒಂದು ಬೆಳೆಗೆ ಬರತಕ್ಕಂಥ ವೈರಾಣುಗಳು ಅಥವಾ ವೈರಸ್ ಡಿಸೀಸ್ ಏನು ಬರುತ್ತಲ್ಲ, ನಂಜಾಣು ರೋಗಗಳು, ಅವನ್ನು ಕೂಡ ನಾವು ತಡಿಬೋದು. ಅಂದರೆ ಈಗ ಸೂರ್ಯಕಾಂತಿ ಬೆಳೀತಾರೆ, ಸೂರ್ಯಕಾಂತಿಯಲ್ಲಿ ನಂಜಾಣು ರೋಗ ಸಮಸ್ಯೆ ಭಾಳ ಇರುತ್ತೆ ರೈತರಿಗೆ. ಅಂಥ ಟೈಮಲ್ಲಿ ಸಜ್ಜೆನ ಸುತ್ತಲೂ ಒಂದು 6 ಸಾಲು ಸಜ್ಜೆ ಹಾಕಿಬಿಟ್ರೆ ಅಲ್ಲೇನಾಗುತ್ತೆ, ಆ ಒಂದು ಬೆಳೆಗೆ ಬರ್ತಕ್ಕಂಥ ನಂಜಾಣು ರೋಗನ ಕಡಿಮೆ ಮಾಡ್ಕೋಬೋದು. ಅದೇ ರೀತಿ ಶೇಂಗಾ ಬೆಳೀತಾರೆ ರೈತರು, ಶೇಂಗಾದಲ್ಲಿ ಏನಾಗುತ್ತೆ, ಅಲ್ಲಿನೂ ಕೂಡ ಒಂದು ಡಿಸೀಸ್ ಅಂದರೆ ರೋಗ ಬರುತ್ತೆ, ವೈರಸ್ ಡಿಸೀಸ್ ಬರ್ತದೆ. ಆ ಒಂದು ಡಿಸೀಸ್ ವೈರಸ್ ರೋಗಕ್ಕೂ ಕೂಡ ಈ ಥರ ಒಂದು ಬಾರ್ಡರ್ ಕ್ರಾಪ್ ಹಾಕ್ಬೋದು ಸಜ್ಜೆನ. ಇನ್ನು ನಿರೋಧಕ ತಳಿಗಳು ಅಂದರೆ ಆಲ್ರೆಡಿ ಕೆಲವೊಂದು ತಳಿಗಳನ್ನು ಅಭಿವೃದ್ಧಿ ಮಾಡಿರ್ತಾರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೆಲವೊಂದು ರೋಗಗಳಿಗೆ, ಕೆಲವೊಂದು ಕೀಟಗಳಿಗೆ. ಆ ಒಂದು ಬೆಳೆ ಆ ಒಂದು ಕೀಟ ಬಂದರೂ ಕೂಡ ತಡೆದುಕೊಂಡು ಬೆಳೆತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತಾವೆ. ಅಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹಾಕ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು. ಇದಲ್ಲದೇ ಇನ್ನು ಈ ಸಾಗುವಳಿ ಪದ್ಧತಿ ಜೊತೆಗೆ ಜೈವಿಕ ಕ್ರಮಗಳಂತ ಇರ್ತಾವೆ. ಅಂದರೆ ಬೇರೆ ಬೇರೆ ಜೀವಿಗಳನ್ನು ಆ ಒಂದು ಬೆಳೆ ಪರಿಸರದಲ್ಲಿ ಅದನ್ನು ಬಿಡುವಂಥದ್ದಿರ್ಬೋದು ಅಥವಾ ಅವುಗಳ ಉತ್ತೇಜನ ಮಾಡೋದಿರ್ಬೋದು. ಅಂದರೆ ಅವು ಬೆಳ್ಕೊಂಡು ಆ ಒಂದು ಪರಿಸರದಲ್ಲಿ ಬೆಳೆದು ಅಲ್ಲಿರ್ತಕ್ಕಂಥ ಕೀಟಗಳನ್ನು ತಿನ್ನುವಂಥದ್ದನ್ನು ಕೂಡ ಮಾಡೋದು, ಅದು ಒಂದು ಪದ್ಧತಿ ಇದೆ. ಈ ರೀತಿಯಲ್ಲಿ ಸಾಗುವಳಿ ಪದ್ಧತಿಯಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿಕೊಂಡು ಮಾಡೋದಕ್ಕೂ ಸಾಧ್ಯತೆ ಇದೆ. ಇನ್ನು ಪರತಂತ್ರ ಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳು ಬಳಕೆಯಿಂದ ಕೂಡ ನಾವು ಸಮಗ್ರ ಕೀಟ ನಿರ್ವಹಣೆ ಮಾಡಬಹುದು ಅಂತ ಕೃಷಿ ವಿಜ್ಞಾನ ಹೇಳುತ್ತೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಹೌದು, ಈಗ ನಾನು ಹೇಳ್ದಂಗೆ ಈಗ ಕೆಲವು ಕ್ರಮ ಹೇಳಿದೆ. ಇದ್ರ ಜೊತೆಗೆ ನಾವು ಈಗ ನೈಸರ್ಗಿಕ ಶತ್ರು ಅಂತ ಕರಿತೀವಿ. ನೀವೇನು ಹೇಳಿದ್ರಲ್ಲ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಜೀವಿಗಳು ಅಂತ ಹೇಳ್ತೀರಿ, ಇವಕ್ಕೆ ನೈಸರ್ಗಿಕ ಶತ್ರುಗಳು ಅಥವಾ ನ್ಯಾಚುರಲ್ ಎನಿಮೀಸ್ ಅಂತ ಕರೀತಾರೆ. ಅಂದರೆ ಈಗ ನಾವು ಯಾವುದೇ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಆ ಕೀಟಗಳನ್ನು ತಿನ್ನುವಂಥ ಹಲವಾರು ಜೀವಿಗಳು ಆ ಒಂದು ಬೆಳೆಯಲ್ಲಿ ಇರ್ತಾವೆ. ಅದಕ್ಕೆ ಅವುಗಳ ಒಂದು ಬಳಕೆ ಮಾಡ್ತಕ್ಕಂಥದ್ದು ನಾವು ಸಾಧ್ಯತೆ ಇದೆ. ಅಂದರೆ ಒಂದು ಬಳಕೆ ಮಾಡ್ಬೋದು ಅಥವಾ ಉತ್ತೇಜನ ಕೊಡ್ಬೋದು. ಉತ್ತೇಜನ ಹೆಂಗೆ ಕೊಡ್ಬೇಕಪ್ಪ ಅಂತಂದರೆ ಹೆಚ್ಚು ಒಂದು ರಾಸಾಯನಿಕಗಳು ಬಳಕೆ ಮಾಡೋದನ್ನು ಫಸ್ಟು ರೈತರು ತಡಿಬೇಕು. ಅಂದರೆ ಒಂದು ಆದಮೇಲೆ ಮತ್ತೊಂದು ಅಥವಾ ಹೆಚ್ಚಿನ ಒಂದು ಡೋಸ್ ಹಾಕಿ ಹೊಡೆಯೋದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಶತ್ರುಗಳು ಏನಿರ್ತಾವಲ್ಲ, ಆ ಒಂದು ಕೀಟವನ್ನು ತಿನ್ನುವಂಥ ಬೇರೆ ಕೀಟಗಳು ಏನಿರ್ತಾವೆ ಆಗ್ತವೆ, ಅವು ಸತ್ತು ಹೋಗ್ಬಿಡ್ತಾವೆ. ಹಾಗಾಗಿ ಸಾಧ್ಯವಾದಷ್ಟು ಆ ಪರಿಸರವನ್ನು ಒಂದು ಸ್ವಲ್ಪ ನಾವು ಬ್ಯಾಲೆನ್ಸ್ ಇರುವಂಥ ರೀತಿಯಲ್ಲಿ, ಅಂದರೆ ಒಂದು ಸಮತೋಲನವಾದಂಥ ರೀತಿಯಲ್ಲಿ ಕಾಪಾಡಬೇಕು. ಆಮೇಲೆ ಅದಕ್ಕೆ ಮಾಡಿದ ಮೇಲೆ ನಾವು ಕೆಲವೊಂದು ಏನು ಸಾಕಷ್ಟು ನಮಗೆ ಹೊರಗಿಂದ ತಂದು ಬಿಡ್ತಕ್ಕಂಥ ಕೆಲವೊಂದು ಸಾಧ್ಯತೆಗಳು ನಮಗೆ ಅವಕಾಶ ಇರ್ತಾವೆ. ಅಂದರೆ ನಿಮಗೆ ಹೇಳ್ದಂಗೆ ಪರತಂತ್ರ ಜೀವಿಗಳಲ್ಲಿ ಈಗ ಭತ್ತ ಬೆಳೆಯುವಂಥ ರೈತರಿರ್ಬೋದು, ಜೋಳ ಬೆಳೆಯುವಂಥರಿರ್ಬೋದು, ಹತ್ತಿ, ಕಬ್ಬು, ಟೊಮೆಟೊ, ಈ ಒಂದು ಬೆಳೆಯನ್ನು ಬೆಳೀತಕ್ಕಂಥ ರೈತರು ಏನಾರ ಅವರಿಗೆ ಕಾಂಡ ಕೊರಕದ ಸಮಸ್ಯೆ ಅಥವಾ ಎಲಿ ಮಡಚು ಹುಳದ ಸಮಸ್ಯೆ ಅಥವಾ ಕುಡಿ ಮತ್ತು ಕಾಯಿ ಕೊರೆತಕ್ಕಂಥ ಹುಳುಗಳ ಸಮಸ್ಯೆ ಏನಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಪರತಂತ್ರ ಜೀವಿಯಾದಂಥ ಟ್ರೈಕೋಗ್ರಾಮ, ಇದು ಟ್ರೈಕೋಗ್ರಾಮ ಅಂತಕ್ಕಂಥ ಒಂದು ಜೀವಿ, ಇದು ನಾವು ಲ್ಯಾಬಲ್ಲಿ ಅಂದರೆ ಪ್ರಯೋಗಾಲಯದಲ್ಲಿ ಇದನ್ನು ಅಭಿವೃದ್ಧಿ ಮಾಡಿ ನಾವು ರೈತರಿಗೆ ಸರಬರಾಜು ಮಾಡ್ತೀವಿ. ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಇರ್ಬೋದು, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಅಲ್ಲಿ ಈ ಒಂದು ಟ್ರೈಕೋಗ್ರಾಮ ಅಂತಕ್ಕಂಥ ಏನು ಪರತಂತ್ರ ಜೀವಿದೆ, ಇದನ್ನು ಕೂಡ ಈ ಒಂದು ನಾನು ಹೇಳಿದಂಥ ಬೆಳೆಗಳಲ್ಲಿ ಆ ಒಂದು ಕೀಟಗಳ ನಿರ್ವಹಣೆಗೆ ಬಿಡುಗಡೆ ಮಾಡ್ಬೋದು. ಅಂದರೆ ಬಿತ್ತನೆ ಮಾಡಿದಂಥ ಅಥವಾ ನಾಟಿ ಮಾಡಿದಂಥ 30 ಅಥವಾ 40 ದಿನಗಳ ನಂತರ ಸುಮಾರು ಹೆಕ್ಟೇರ್ಗೆ 50,000 ಏನು ಮಾಡ್ಬೇಕಂದ್ರೆ 4-5 ಸಾರಿ ಅವುಗಳನ್ನು ಬಿಡಬೇಕು. ಅಂದರೆ ಮೊಟ್ಟೆಗಳು ಸಿಗ್ತಾವೆ. ಏನು ಈಗ ರೈತರು ರೇಷ್ಮೆ ಹುಳಿದ ಮೊಟ್ಟೆಗಳು ಬರ್ತಾವಲ್ಲ, ಆ ರೀತಿ ಮೊಟ್ಟೆಗಳು ಸಿಗ್ತವೆ. ಅಂತ ತಗೊಂಬಂದು ಅವರು ಹೊಲದಲ್ಲಿ ಅಲ್ಲಲ್ಲಿ ಆ ಒಂದು ಕಟ್ಟಿಬಿಟ್ರೆ ಅದು ಏನು ಮಾಡ್ತಾವೆ, ಆ ಕೀಟಗಳನ್ನು ಹಿಡ್ಕೊಂಡು ತಿಂದು ಸಾಯಿಸ್ತವೆ. ಸೊ ಈ ರೀತಿಯಲ್ಲಿ ಇನ್ನು ತೆಂಗಿನಲ್ಲಿ ಕೂಡ ಕಪ್ಪು ತಲೆ ಕಂಬಳಿ ಉಳಿತಂದರೆ ಅದಕ್ಕೆ ಗೋನ್ಯೂಸಸ್ ಅಂತಕ್ಕಂಥ ಒಂದು ಪರತಂತ್ರ ಜೀವಿದೆ, ಅದನ್ನು ಕೂಡ ತೋಟಗಾರಿಕೆ ಇಲಾಖೆಯವರು ಸರಬರಾಜು ಮಾಡ್ತಾರೆ, ಅದನ್ನು ಕೂಡ ತಗೊಂಡು ಅವರು ಬಿಡುಗಡೆ ಮಾಡ್ಬೋದು. ಈ ರೀತಿ ಪರತಂತ್ರ ಜೀವಿಗಳ ಒಂದು ಬಳಕೆ ಮಾಡ್ಬೋದು. ಇದಲ್ಲದೇ ಪರಭಕ್ಷಕ ಜೀವಿಗಳು ಅಂತ ಹೇಳಿದೆ. ಆ ಪರಭಕ್ಷಕ ಜೀವಿಗಳು ಅವು ಕೂಡ ಕೆಲವೊಂದು ವಾತಾವರಣದಲ್ಲಿ ಇರ್ತವೆ. ಅಂದರೆ ಈಗ ಹೇಮಸಿಂಹ ಅಂತ, ಆ ಹೇಮಸಿಂಹ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಮೆದುವಾದಂಥ ದೇಹವುಳ್ಳಂಥ ರಸ ಇರುವ ಕೀಟಗಳನ್ನು ತಿಂತದೆ. ಅಂದರೆ ಈಗ ಥ್ರಿಪ್ಸ್ ನುಸಿ ಅಥವಾ ಆಫಿಡ್ ಅಂತಕ್ಕಂಥ ಹೇನು ಇಂಥವುಗಳನ್ನು ಅದು ಏನು ಮಾಡುತ್ತೆ, ಅಥವಾ ಮೈಡ್ಸನ್ನು ಇದು ಏನು ಮಾಡುತ್ತದೆ, ತಿಂದು ತಿಂದು ಸಾಯಿಸ್ತದೆ. ಅಂದರೆ ಅದು ಆ ಒಂದು ಪರಿಸರದಲ್ಲಿ ತಿಂದು ಅದನ್ನು ನಿರ್ವಹಣೆ ಮಾಡುತ್ತೆ. ಸೊ ಆ ರೀತಿ ಇರುವಂಥ ಒಂದು ಏನು ಹೇನುಸಿಂಹ ಅಂತಕ್ಕಂಥ ಒಂದು ಕೀಟವನ್ನು ನಾವು ಅದನ್ನು ಅಲ್ಲೇ ವಾತಾವರಣದಲ್ಲಿ ಹೆಚ್ಚಿಗೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ಬೋದು, ಅಥವಾ ಹೊರಗಡೆಯಿಂದ ತಂದು ಕೂಡ ನಾವು ಬಿಡೋದಕ್ಕೆ ಅವಕಾಶ ಇದೆ. ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ಗುಲ್ಗಂಜುಗಳ ಅಂತ ಇರ್ತವೆ, ಅವು ಕೂಡ ಈ ಒಂದು ರಸಾಯನ ಕೀಟಗಳನ್ನು ತಿಂತವೆ. ಇನ್ನೂ ಕೆಲವೊಂದು ದುಂಬಿಗಳು ಬರ್ತವೆ, ಮತ್ತು ಇನ್ನೂ ಭಾಳಷ್ಟು ಟೈಗರ್ ದುಂಬಿ ಇಂಥ ಹಲವಾರು ದುಂಬಿಗಳಿದ್ದಾವೆ. ಇವೆಲ್ಲ ನಾವು ಪರಭಕ್ಷಕ ಜೀವಿಗಳಂತ ಕರಿತೀವಿ ನಾವು. ಇವೆಲ್ಲನೂ ಕೂಡ ನಾವು ಕೆಲವೊಂದನ್ನು ಎಲ್ಲಿ ಹೊರಗಡೆ ಸಿಗ್ತವೆ ತಂದುಬಿಡ್ಬೋದು, ಅಥವಾ ನಮ್ಮ ಪರಿಸರದಲ್ಲೇ ಅವನ್ನ ಉತ್ತೇಜನ ಕೊಡ್ಬೋದು. ಇವೆಲ್ಲದವಲ್ಲ, ಇವೆಲ್ಲ ಒಂದು ಪರಭಕ್ಷಕ ಜೀವಿಗಳಂತ ಕರಿತೇವೆ. ಇದ್ರ ಜೊತೆಗೆ ಇದು ಎಲ್ಲ ಆದಮೇಲೆ ಇನ್ನು ಕೊನೆಯದಪ್ಪ ಅಸ್ತ್ರ ಅಂದರೆ ರೈತರಿಗೆ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಸಸ್ಯಜನ್ಯ ಕೀಟಗಳ ಒಂದು ಉಪಯೋಗ ಮಾಡ್ತಕ್ಕಂಥ, ಅಂದರೆ ಬಾಟನಿಕಲ್ಸ್ ಅಂತ ಕರಿತೀವಿ. ಅಂದರೆ ಸಸ್ಯದ ಮೂಲದಿಂದ ದೊರಕತಕ್ಕಂಥ ಔಷಧಿಗಳನ್ನು ತಂದು ಬಿಡುಗಡೆ ಮಾಡೋದು. ಇವು ಏನಂತಂದ್ರೆ ಈಗ ಸಸ್ಯ ಮೂಲದಿಂದ ತಯಾರು ಮಾಡಿದಂಥ ಔಷಧಿಗಳನ್ನು ಸಿಂಪಡಣೆ ಮಾಡೋದು. ಅಂದರೆ ಈಗ ಬೇವಿನ ಮೂಲದ ಔಷಧಿಗಳಿರ್ತವೆ, ಅಂದರೆ ಬೇವಿನ ಬೀಜದ ಕಷಾಯ, ಅಂಥ ಬೇವಿನ ಬೀಜದ ಕಷಾಯನ್ನು ಕೂಡ ನಾವು ತಯಾರು ಮಾಡಿ ಕೊಡ್ಬೋದು. ಅಥವಾ ಬೇವಿನ ಮೂಲದ ಔಷಧಿಗಳು ಮಾರ್ಕೆಟಲ್ಲಿ ಸಿಗ್ತವೆ, ಕೃಷಿ ಇಲಾಖೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಸಿಗ್ತವೆ. ಅವು ಉದಾಹರಣೆಗೆ ನಿಮಾಜಾಲು, ನಿಂಬಿಡಿನ್ನು, ನಿಂಬಿಸಿಡಿನ್ನು, ಹೀಗೆ ಹಲವಾರು ಸಿಗ್ತವೆ. ಅವನ್ನು ಕೂಡ ತಂದು ಸಿಂಪಡಣೆ ಮಾಡ್ಬೋದು. ಅಥವಾ ಇನ್ನೂ ಬೇರೆ ಬೇರೆ ಸಸ್ಯಜನ್ಯ ಸಸ್ಯ ಮೂಲದ ಔಷಧಿಗಳು ಸಿಗ್ತವೆ. ಅವು ಸಬಾದಿಲ್ಲ ಅಂತಿರ್ಬೋದು, ನಿಕೋಟಿನ್ ಅಂತಿರ್ಬೋದು, ಪೈರೆತ್ರಮ್ ಅಂತಿರ್ಬೋದು, ಮತ್ತು ತಮಗೆಲ್ಲ ಗೊತ್ತದಂಗೆ ಬಜೆಬೇರು, ಬಜೆಬೇರು ಕೂಡ ಕೀಟ ನಿರ್ವಹಣೆಯಲ್ಲಿ ಒಂದು ಉಪಯೋಗ ಮಾಡ್ತಾರೆ. ಈ ರೀತಿ ಸಾಕಷ್ಟು ಕೆಲವೊಂದು ಸಸ್ಯ ಮೂಲದ ಔಷಧಿಗಳನ್ನು ಸಿಂಪಡಣೆ ಮಾಡ್ಬೋದು. ಡಾಕ್ಟರ್, ಯಾವಾಗಲೂ ಕೂಡ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ ಮೇಲೇ ನಮ್ಮ ರೈತ ಮಿತ್ರರು ರಾಸಾಯನಿಕಗಳ ಬಳಕೆ ಮಾಡಬೇಕು ಅಂತೀರಿ ಕೊನೆಯ ಅಸ್ತ್ರವಾಗಿ? ಹಾಂ, ಹೌದೌದು, ಕೊನೆಯದಾಗಿ ನಾವು ಹೇಳೋದು ರಾಸಾಯನಿಕಗಳು. ಈಗ ಸಮಗ್ರ ಪೀಡೆ ಅಥವಾ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಬರುವಂಥ ಒಂದು ಕೊನೆಯ ಘಟ್ಟ ಅಥವಾ ಕೊನೆಯ ಹಂತ ಅಂದರೆ ಕೀಟನಾಶಕಗಳ ಬಳಕೆ. ಇವತ್ತು ಏನಾಗ್ಬಿಡಿದೆ, ಉಲ್ಟಾಗಿಬಿಡಿದೆ. ರೈತರು ಏನು ಮಾಡ್ತಾರೆ, ಫಸ್ಟ್ ಕೀಟನಾಶಕನ ಬಳಕೆ ಮಾಡ್ತಾರೆ. ಇದು ತುಂಬ ತಪ್ಪು ಒಂದು ಪದ್ಧತಿ. ಹಾಗಾಗಿ ಕೀಟನಾಶಕಗಳ ಬಳಕೆಯನ್ನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಕೊನೆಯ ಒಂದು ವಸ್ತ್ರವಾಗಿ ಬಳಸಬೇಕಾಗುತ್ತೆ. ಇದನ್ನು ಬಳಸಬೇಕಾದ್ರೆ ಕೆಲವು ಅವರು ಮುಂಜಾಗ್ರತೆಯನ್ನು ಅನುಸರಿಸಬೇಕಾಗುತ್ತೆ. ಏನಪ್ಪ ಅಂದರೆ, ಒಂದು ಯಾವ ಬೆಳೆ ಬೆಳಿತೀರಿ, ಅದು ಯಾವ ಕೀಟ ಇದೆ, ಅದನ್ನು ಸರಿಯಾದಂಥ ಒಂದು ಕೀಟನಾಶಕನ ಆಯ್ಕೆ ಮಾಡ್ಕೋಬೇಕು ಅವರು. ಅಂದರೆ ಅದು ತಜ್ಞರಿಂದ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಕೇಳಿಕೊಂಡು ಅದು ಯಾವುದನ್ನು ತಗೋಬೇಕನ್ನೋದು ಫಸ್ಟು ಸರಿಯಾದನ್ನು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಸರಿಯಾದ ಒಂದು ಇವ್ರ ಹತ್ರ, ಡೀಲರ್ಸ್ ಹತ್ರ ಅಥವಾ ಏನು ಮಾರಾಟಗಾರ ಹತ್ರ ಪರ್ಚೇಸ್ ಮಾಡಬೇಕು. ಆಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಮನೇಲಿ ಇಟ್ಕೋಬೇಕು. ಆಮೇಲೆ ಅದನ್ನು ಏನಾದರೂ ಮಿಕ್ಸ್ ಮಾಡಬೇಕಾದ್ರೆ ಕೆಲವೊಂದ್ಸರಿ ರೈತರು ಏನು ಮಾಡ್ತಾರೆ, 3-4 ಔಷಧಿ ಮಿಶ್ರಣ ಮಾಡ್ತಾರೆ. ಇದು ಭಾಳ ತಪ್ಪು ಇದೆ, ಯಾಕಂದರೆ ಅದೇನಾಗುತ್ತೆ, ವಿನಾಕಾರಣ ಖರ್ಚು ಜಾಸ್ತಿ ಆಗುತ್ತೆ. ಅಲ್ಲಿ ಇರತಕ್ಕಂಥದ್ದೇ ಒಂದಿರುತ್ತೆ, ಬಟ್ ಇವರು ಸಿಂಪಡಣೆ ಮಾಡ್ಬೇಕಾದ್ರೆ 3-4 ಮಿಕ್ಸ್ ಮಾಡೋದೇ ಒಂದಾಗಿರ್ತದೆ. ಹಂಗಾದಾಗ ಏನಾಗುತ್ತೆ, ಅವು ಕಂಪ್ಯಾಟಬಲ್ ಅಂದರೆ ಒಂದಕ್ಕೊಂದು ಹೊಂದಾಣಿಕೆ ಇದೆಯಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ಬೇಕಂದ್ರೆ, ಒಂದು ಯಾವುದಾದ್ರೂ ಒಂದು ಔಷಧಿನ ಅದ್ರ ಜೊತೆ ಮಿಶ್ರಣ ಮಾಡ್ಬೇಕಪ್ಪ ಅಂದಾಗ ಅದಕ್ಕೆ ಅವರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು, ಇದನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕಾಗತ್ತೆ. ಮತ್ತು ಆಮೇಲೆ ಸರಿಯಾದಂಥ ಒಂದು ಸಿಂಪಡಣ ಒಂದು ಯಂತ್ರನೂ ಕೂಡ ಬಳಸಬೇಕಾಗತ್ತೆ. ಈಗ ಕೆಲವೊಂದಕ್ಕೆ ನಾವು ಪವರ್ ಸ್ಪ್ರೇಯರ್ ಹೇಳ್ತೀವಿ, ಕೆಲವೊಂದಕ್ಕೆ ನಾವು ನ್ಯಾಪ್ಸಾಕ್ ಸ್ಪ್ರೇ ಅಂದರೆ ಕೈಯಿಂದ ಮಾಡ್ತಕ್ಕಂಥ ಕೈಚಾಲಿತ ಯಂತ್ರ ಹೇಳ್ತೀವಿ ನಾವು. ಸೊ ಅದು ಯಾವುದು ಅದಕ್ಕೆ ಸೂಟೇಬಲ್ ಇದೆ, ಯಾವ ಬೆಳೆಯಲ್ಲಿ ಅದನ್ನು ಯೂಸ್ ಮಾಡಬೇಕು, ಉಪಯೋಗ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಮಾಡಬೇಕಾಗತ್ತೆ. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಆ ಒಂದು ಕೀಟನ ನಿರ್ವಹಣೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ತುಂಬ ಸಂತೋಷ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿಯವರೇ. ಇದುವರೆಗೆ ಈ ಕೃಷಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಅಮೂಲಾಗ್ರವಾದ ಮಾಹಿತಿಯನ್ನು ನೀಡಿದ್ರಿ. ಇದರಿಂದ ನಮ್ಮ ರೈತ ಮಿತ್ರರಿಗೆ ಖಂಡಿತವಾಗಿ ಅನುಕೂಲ ಆಗತ್ತೆ ಅಂತೇಳಿ ಭಾವಿಸೋಣ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ, ಈ ಕುರಿತು ಕೀಟಶಾಸ್ತ್ರಜ್ಞ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿಯವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಅರುಣ್ ನಾಯಕ್. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳು. ಬರುತ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ, ಬರುತ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ, ಬರುತ್ತೀಯ ಚಂದಿರ ನೆಡೆಗೆ. ಸುಮ್ಮನೆ ಹೇಳುವೆ ಏಕೆ ನಡನಿ ಮನೆಗೆ, ಸುಮ್ಮನೆ ಹೇಳುವೆ ಏಕೆ ನಡನಿ ಮನೆಗೆ, ಹೋಗೋಣ ಬರುತ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ.